ಅತ್ಯಂತ ಒಂದು ಸುಂದರವಾಗಿ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಪ್ರದೇಶದಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಇಲ್ಲಿ ಇವರು ಪ್ರತಿ ಬುಧವಾರ ನಮ್ಮ ರೈತರಿಗೆ ಇವರ ಒಂದು ಅನುಭವಗಳನ್ನ ಅವರು ವ್ಯಕ್ತಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಮತ್ತೆ ರಬ್ಬರ್ ಇದೆ, ಕಾಳುಮೆಣಸು, ಬಾಳೆ, ಆಲ್ಮೋಸ್ಟ್ ಹೊಸ ಹೊಸ ಬೆಳೆಗಳು ಯಾವ್ದು ಬಂದಿದಾವೆ ಎಲ್ಲ ಬೆಳೆಗಳಲ್ಲೂ ಇಟ್ಕೊಂಡಿದ್ದೀವಿ. ಅದು ಅಲ್ಲದೆ ನಮಗೆ ಮನೆಯಲ್ಲಿ ಖಾಲಿ ಇರ್ಲಿಕ್ಕೆ ಮನ್ಸು ಬರದೇ ಇದ್ದಾಗ ಈಗ ನಮ್ದು ಸಿಮೆಂಟ್ ಪ್ರಾಡಕ್ಟ್, ಕಿಟಕಿಗಳು, ಕಿಟಕಿ ಬಾಗಿಲು, ಫಸ್ಟ್ ನಮ್ಮನ್ನು ಕೇಳ್ತಾರೆ ನೀವು ಇದನ್ನ ಮಾಡ್ತೀರಾ, ಇಲ್ಲ ಅಂದ್ರೆ ನಾವು ಬೇರೆಯವರಿಗೆ ಕೊಡ್ತೀವಿ ಹೀಗಂತ ಕೇಳಿ ನಾನು ಮಾಡ್ತೇನೆ ಅಂದ್ರೆ ನಮಗ್ ಕೊಡ್ತಾರೆ, ಇದು ನಮ್ಗಾಗಲ್ಲ ಅಂದ್ರೆ ಬೇರೆಯವರಿಗೆ ಕೊಡ್ತಾರೆ ಅವ್ರು. ಯಾಕಂದ್ರೆ ನಮಗ್ ಕೊಟ್ರೆ ಅದರಿಂದ ಹತ್ತಾರು ಜನರಿಗೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಅವ್ರೆಲ್ಲರಿಗೂ ಇದೆ. ಯಾವುದೇ ಒಂದು ಬೆಳೆ ಬಂದಾಗ, ಭತ್ತ ಇರಬಹುದು, ಬೀಜ ಧಾನ್ಯಗಳೆಲ್ಲ ಬಂದಾಗ ಸಮೇತ ನಮ್ಮನ್ನು ಒಂದು ಮಾತು ಕೇಳ್ತಾರೆ. ಈಗೆಲ್ಲ ಬೆಳೆದು ನಮ್ದೆಲ್ಲದೂ ಇದೆ, ಆದ್ರೆ ಇನ್ನು ಕೇಳಿದ್ರೆ ಅದ್ರ ಬಗ್ಗೆ ಕೊಡ್ತೀವಿ. ಕಾಫಿ ಇದೆ, ಎಲ್ಲ ಬೆಳೆನೂ ಇದೆ, ಆಲ್ಮೋಸ್ಟ್ ಯಾವ ಬೆಳೆನೂ ಇಲ್ಲ ಅನ್ನಂಗಿಲ್ಲ. ಈಗ ಈ ಒಂದು ಸಮಗ್ರ ಕೃಷಿಯಲ್ಲಿ ಇದು ತಮ್ಗೆ ಹೇಗೆ ಅಂತಂದ್ರೆ, ಇದು ಪೂರ್ವಜರನ್ನ ಮಾಡ್ಕೊಂಡು ಬಂದಿರತಕ್ಕಂತ, ಅವಾಗ ಸಮಗ್ರ ಕೃಷಿ ಅಂತ ನಾವು ಹೆಸರಿಟ್ಟಿಲ್ಲ ಮಾಡ್ಕೊಂತ. ಹಾಗಾಗಿ ರೈತರಿಗೆ ಒಂಥರ ಉರುಳಾಗ್ತಾ ಇದೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಎಲ್ಲಾ ಬೆಳೆಯಲ್ಲಿ ಮೂಲ ಬೆಳೆ ಅಂದ್ರೆ ಅಲ್ಪ ಸ್ವಲ್ಪ ಬೆಳೆ. ಈಗ ಒಂದು ನಮ್ದಿದೆ, ಒಂದು 5 ಎಕರೆ ರಬ್ಬರ್ ಇದೆ, ಒಂದು 5 ಎಕರೆ ಲೆಕ್ಕ ಪಾಮ್ ಇದೆ, ಒಂದು 2.5 ಎಕರೆ ಭತ್ತದ ಗದ್ದೆ ಇದೆ, ಒಂದು 2 ಎಕರೆ ಅಡಿಕೆ ತೋಟ ಇದೆ, ಬಾಕಿದ್ರಲ್ಲಿ ಕಾಡು ಫಸಲಾಗಿ ಬೆಳ್ಕೊಂಡಿರೋದು. ಕಾಳು ಮೆಣಸು ಹಾಕಿದೀವಿ ಒಂದು 2 ಎಕರೆ ಪ್ರದೇಶದಲ್ಲಿ. ಆಮೇಲೆ ಒಂದು ಸಾರಿ ಈ ಸಾರಿ ಕೃಷಿ ಹೊಂಡ ಒಂದು ಮಾಡಿದೀವಿ, ಅದ್ರಲ್ಲಿ ಒಂದು ಮೀನ್ ಸಾಕಾಣಿಕೆ ಇದನ್ನು ಮಾಡಿದೀವಿ. ಹೀಗೆ ಒಂದಲ್ಲ ಒಂದು ನಮ್ಗೆ ಯಾವ್ದು ಟೆನ್ಷನ್ ಆಳ್ ಬರದ ಹೋದ್ರು ನಮ್ಗೇನ್ ತೊಂದರೆ ಇಲ್ಲ, ನಮ್ ಕೆಲಸವನ್ನು ನಾವು ಮಾಡ್ಕೊಳ್ಳುವ ಶಕ್ತಿ ನಮ್ಗಿದೆ ಅಂತೇಳಿ ಇದೊಂದು ನಮ್ಮ ಬಹಳ ಖುಷಿ ಇದೆ. ಬರ್ಲಿಲ್ಲ ದುಡ್ಡು ಉಳಿತು, 5 ಗಂಟೆ ಕೇಳ್ತೀವಿ, 6 ಗಂಟೆ 6:30 7 ಗಂಟೆ ಒಳಗೆ ರಬ್ಬರ್ ಗಿಡ ಕಿತ್ಕೊಂಡ್ ಬರ್ತೀವಿ, 11:30 to 12 ಒಳಗೆ ಹಾಲು ತಂದಾಕ್ತಿವಿ, ಆಮೇಲೆ ಸಾಯಂಕಾಲ ಮುಂದೆ ರಬ್ಬರ್ ಸೀಟ್ ಹೊಡ್ಕೊಂತೀವಿ. ನಾವು ಕೊಬ್ಬರಿ ಎಣ್ಣೆ, ರೈತರ ಅಕ್ಕಪಕ್ಕದ ರೈತರೆಲ್ಲ ಸಂಜೆ 5 ಗಂಟೆ 6 ಗಂಟೆ ಹೋಗ್ತೀವಿ ಕೊಬ್ಬರಿ ಎಣ್ಣೆ ಮಾಡ್ಲಿಕ್ಕೆಲ್ಲ ತರ್ತಾರೆ. ಅವಾಗ ಅವ್ರದಷ್ಟೆಲ್ಲ ಮಾಡ್ಕೊಡ್ತೀವಿ 20 ರೂಪಾಯಿ ಕೆಜಿ ಹಾಗೆ, ಅದು ಆಗ್ತದೆ. ಮತ್ತೆ ಖಾರ ಪುಡಿ ಮಾಡ್ತೀವಿ, 25-50 ಕೆಜಿ ತನಕ ಅಕ್ಕಿ ಮಾಡ್ತಕ್ಕಂಥ ಮಿಷನ್ ಇಟ್ಕೊಂಡಿದ್ದೀನಿ, ಅದನ್ನು ರೈತರಿಗೆ ಮಾಡ್ತೀನಿ. ಹೇಗೆ ಎಲ್ಲಾದ್ರೂ ದಿನಕ್ಕೆ 600-800 ರೂಪಾಯಿ ನಮ್ದು ಒಂದು ದಿನದ್ದು ಅದರಲ್ಲೇ ಸಿಗ್ತದೆ ನಮಗೆ. 600-800 ಅಲ್ದೇನೆ ಒಂದು 600 ರೂಪಾಯಿ ಸಿಕ್ಕರು ಒಂದ್ ದಿನದಲ್ಲಿ 1,000 ಆಗ್ತದೆ, ಒಂದ್ ದಿನ 300 ಆಗ್ತದೆ. ಮಿನಿಮಮ್ 500-600 ರೂಪಾಯಿ ಪ್ರತಿ ದಿನದ ಒಂದ್ ಇದಾಗ್ತದೆ. ಅಂದ್ರೆ ಕರೆಂಟ್ ಚಾರ್ಜ್ ಒಂದು 100-200 ರೂಪಾಯಿ ಹೋದ್ರೆ ಒಂದು 300-400 ರೂಪಾಯಿ ನಮ್ಮ ನೆಟ್ ಉಳಿತದೆ. ಹೀಗಾಗಿ ರೈತರು ಒಂದೇ ಬೆಳೆ ನಂಬಿಲ್ದಾನೆ ಎಲ್ಲಾ ಬೆಳೆಯನ್ನು ಇಟ್ಕೊಂಡು ಅದ್ರ ಜೊತೆಗೆ ಈ ಖಾಲಿ ಕಟ್ಪಟ್ಟಿ ಎಲ್ಲೋ ಹೋಗಿ ಮೋರಿ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆದು ಬರುವಂತ ಇದ್ರಲ್ಲಿ ಅದಾಗಬಾರದು ಅಂತೇಳಿ ನಮಗಿರ್ಬೋದು ನಮ್ ಮಕ್ಕಳಿಗಿರ್ಬೋದು ಆ ಬುದ್ಧಿಯನ್ನು ಕಲ್ಸಿದೇವೆ. ಮತ್ತೆ ಒಳ್ಳೆ ಕೆಲಸ ನಮ್ದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಈಗ ಸಾವಯವ ಕೃಷಿಯಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಒಂದು 50 ಕೆಜಿ ಮಣ್ಣು, ಒಂದು 25 ಕೆಜಿ ಕೋಳಿ ಗೊಬ್ಬರ, 25 ಕೆಜಿ ಕುರಿ ಗೊಬ್ಬರ, ಒಂದು 3 ಪ್ಯಾಕೆಟ್ ಉಪ್ಪು ಇವನ್ನ ಮಿಕ್ಸ್ ಮಾಡಿ 2-3 ಟೈಮ್ ಹಾಕಿ ಚೆನ್ನಾಗಿ ಕಲಸಿಟ್ಬಿಟ್ಟು ನೀವು ಗೊಬ್ಬರ ಹಾಕಿದ್ರೆ ಅದೇ ಗೊಬ್ಬರ. ನಾನೀಗ 3 ವರ್ಷ ಆಯ್ತು ಯಾವುದೇ ಒಂದು ಫರ್ಟಿಲೈಜರ್ ಅನ್ನು ಖರೀದಿ ಮಾಡ್ಲಿಲ್ಲ, ಪೂರ್ತಿ ನಾವು ಮಾಡಿದ್ ಇದೆ ಕೃಷಿನೇ. ಆಮೇಲೆ ನಮ್ದು ಈ ಕೊಬ್ಬರಿ ಹಿಂಡಿ ಸೆಕೆಂಡ್ಸ್ ಎಲ್ಲ ಇರ್ತದೆ, ರೈತರು ಯಾರು ಒಯ್ಯಲ್ಲ ಅದನ್ನ, ಅದನ್ನು ಸಮೇತ ರಾಕ್ ಪಾಸ್ಪೋರ್ಟ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದಿದ್ರೆ ಬೆಳೆಗೂ ಹಾಕ್ತೀವಿ, ನಮಗೆ ಉತ್ತಮವಾದ ಬೆಳೆ ಇದೆ. ಹೀಗಾಗಿ ಈಗ ಇನ್ನೂ ಅತಿ ಹೆಚ್ಚು ಅಂದ್ರೆ ಈಗ ಏನಪ್ಪ ನಮ್ಮ ಅದು ಯಾವುದೇ ರೀತಿ ಅಫೆಕ್ಟ್ ಅನ್ನು ಮಾಡಲ್ಲ. ಈಗ ಮಳೆ ಕಮ್ಮಿ ಇದ್ರು ಸಮೇತ ಇದ್ರು ಏನು ತೊಂದರೆ ಇಲ್ಲದಂಗೆ ಬರ್ತದೆ. ನಮ್ಮದು ದಿನ ಒಂದು 25 ಕೆಜಿ ಲೆಕ್ಕ ರಬ್ಬರ್ ಆಗ್ತದೆ, ನಮಗೆ ಸಾಕಾಗ್ತದೆ. ಈಗ 180-190 ರೂಪಾಯಿ ಕೆಜಿ ಇದೆ, ಮೊದಲ ರೇಟ್ ಕಡಿಮೆ ಇತ್ತು, ಈಗೆಲ್ಲ ಒಳ್ಳೆ ಉತ್ತಮವಾದ ರೇಟ್ ಇದೆ, ಸಾಕಾಗ್ತದೆ. ನಾವು ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಅನ್ನೋ ತಪ್ಪಾಗ್ಲಿಕ್ಕಿಲ್ಲ. ಈ ತಾಳೆ ಬೆಳೆನ ನಾವು ಕಂಡುಕೊಂಡಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವೊಂದು ಸಮಯದ ಅಂತಂದ್ರೆ ಅದು ತಪ್ಪು ಅರ್ಥನೋ ಏನೋ ಗೊತ್ತಿಲ್ಲ, ನೀರು ಜಾಸ್ತಿ ಬೇಕಾಯ್ತದೆ ಅಂತ ಹೇಳಿ ಕಿತ್ತಾಕ್ಬಿಟ್ಟಿದ್ರು 10-15 ವರ್ಷದ ಹಿಂದಿನ ಮಾತು ಇದು. ನಾನು ಅಂತಂದ್ರೆ ಆ ಸಮಯದಲ್ಲಿ ಇಲ್ಲಿ ಶಿವಮೊಗ್ಗ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಾವು ಕೂಡ ನಮ್ಗೆ ಗ್ರಾಮೀಣ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ. ಅಂದ್ರೆ ಅವಾಗ ಕಾಲೇಜ್ ಮಾತ್ರ ಇತ್ತು. ಸೊ ಆ ಸಮಯದಲ್ಲಿ ರೈತರು ಅದನ್ನ ಜಾಸ್ತಿ ನೀರು ಕೇಳ್ತದೆ ಅಥವಾ ಇದೇನೋ ಯಾವ ತಪ್ಪು ಕಲ್ಪನೆಯೋ ಅದು ಏನೋ ಗೊತ್ತಿಲ್ಲ, ಅದನ್ನ ಸಂಪೂರ್ಣ ತೆಗೆದಾಕ್ಬಿಟ್ಟಿದ್ರು, ತಾಳೆ ಬೆಳೆನೆ ತೆಗೆದಾಕ್ಬಿಟ್ಟಿದ್ರು. ಅಂತದ್ರಲ್ಲಿ ತಾವು ಈ ಒಂದು ಬೆಳೆಯಲ್ಲಿ ಸಫಲತೆನೆ ಕಂಡಿದ್ದೀರಾ, ಏನಿದ್ರ ಒಂದು ಗುಟ್ಟು ಅಂತ ಹೇಳ್ತೀರಾ? ಸರಿ, ಅದು ತಾಳೆ ಬೆಳೆ ಅನ್ನೋದು ಸೊರಬ ತಾಲೂಕಿಗೆ ಇರ್ಲಿಲ್ಲ, ಅಂದ್ರೆ ಕೊಡ್ಲಿಕ್ಕೆ ತಯಾರಾಗ್ಲಿಲ್ಲ.

ನಾವು ಫರ್ಟಿಲೈಸರ್ ಕೊರುದಿನ ಮಾಡ್ಲಿಲ್ಲ. ಹೇಳ್ಬೇಕಾರೆ ಈ ರಬ್ಬರಿಗೆ ಮಾತ್ರ ಒಂದು ಎರಡು ಚೀಲ ಯೂರಿಯಾ, ಎರಡು ಚೀಲ ರಾಕ್ ಫಾಸ್ಫೇಟ್, ಒಂದ್ ಚೀಲ ಪೊಟ್ಯಾಶ್ ರಬ್ಬರಿಗೆ ಮಾತ್ರ ಯೂಸ್. ಬೇರೆ ಇತರೆ ಬೆಳೆಗೆ ಯಾವ್ದಕ್ಕೂ ನಾವು ಊಟ ಮಾಡ್ತಕ್ಕಂತ ಭತ್ತ ಇರ್ಬೋದು, ಇತರೆ ಅಡಿಕೆ ತೋಟಗಳಿಗಿರ್ಬೋದು, ಯಾವ್ದನ್ನು ನಾವು ಫರ್ಟಿಲೈಸರ್ ಕೊರುದಿನ ಮಾಡ್ಲಿಲ್ಲ. ಹೇಳ್ಬೇಕಾರೆ ಈ ರಬ್ಬರಿಗೆ ಮಾತ್ರ ಒಂದು ಎರಡು ಚೀಲ ಯೂರಿಯಾ, ಎರಡು ಚೀಲ ರಾಕ್ ಫಾಸ್ಫೇಟ್, ಒಂದ್ ಚೀಲ ಪೊಟ್ಯಾಶ್ ರಬ್ಬರಿಗೆ ಮಾತ್ರ ಯೂಸ್. ಬೇರೆ ಇತರೆ ಬೆಳೆಗೆ ಯಾವ್ದಕ್ಕೂ ನಾವು ಊಟ ಮಾಡ್ತಕ್ಕಂತ ಭತ್ತ ಇರ್ಬೋದು, ಇತರೆ ಅಡಿಕೆ ತೋಟಗಳಿಗಿರ್ಬೋದು, ಯಾವ್ದನ್ನು ನಾವು ಫರ್ಟಿಲೈಸರ್ಗೇನು ಅನ್ಯಾಯ ಮಾಡಲ್ಲ. ಅದನ್ನ ಒಳ್ಳೆ ಕೃಷಿ ಇದೆ. ನಾನು ಈ ಕೆವಿಕೆಯಲ್ಲೂ ಹತ್ತಾರು ಜನ ರೈತರು ಬಂದಾಗ ಅದ್ರ ಬಗ್ಗೆ ಈ ವಿಚಾರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಈ ತರ ಮಾಡ್ರಿ, ನೀವು ಮಾಡಿ ನೋಡಿ ನನಗೆ ಫೋನ್ ಮಾಡಿ ಹೇಳ್ರಿ ಅಂತ. ಈ ಕೆಲವರೆಲ್ಲ ನಾವು ಮಾಡ್ತಾ ಇದೀವಿ. ನೀವು ಹೇಳದ ಹಾಗೆ ಚೀಲಗಳು 15 ದಿವಸದೊಳಗೆ ಚೀಲಗಳು ಹರಿದು ಹೋಗ್ತದೆ, ಅಷ್ಟು ಫಾಸ್ಟ್ ಇರ್ತದೆ ಅಂತ. ಯೂರಿಯಾ ಗೊಬ್ಬರ ಚೀಲಗಳು ಹೇಗೆ ಲಡ್ಡ ಹರಿತಲ್ಲ ಆ ತರ ಇದಾಗ್ತದೆ ಅಂತ ಅಂದ್ರೆ, ಈ ಸರಿ ಎಲ್ಲ ಕೆಲವರೆಲ್ಲ ಬೆಳೆಗೆಲ್ಲ ಯೂಸ್ ಮಾಡಿಬಿಟ್ಟು ಅವರ ಅಭಿಪ್ರಾಯವನ್ನು ನನಗೆ ಹೇಳ್ರಿ ಅಂತ ಎಲ್ಲರಿಗೂ ಫೋನ್ ನಂಬರ್ ಕೊಟ್ಟಿದ್ದೀನಿ. ಕೆಲವರೆಲ್ಲ ತರಕಾರಿ ಗಿರ್ಕಾರಿಗೆಲ್ಲ ಮಾಡಿದಾರಂತ, ಬಹಳ ಚೆನ್ನಾಗಿ ಬಂದಿದೆ ಇದು, ನಮ್ ಫರ್ಟಿಲೈಸರ್ಕಿಂತ ಇದು ಬೆಟರ್ ಅಂತಾನೆ ಹೇಳ್ತಾನೆ ಇದ್ದಾರೆ. ಆಗಾಗ ಫೋನ್ ಮಾಡ್ತಾ ಇರ್ತಾರೆ ನಮಗೆ. ಈಗ ತಾವು ಈ ಒಂದು ಕಡಿದಾದ ಪ್ರದೇಶದಲ್ಲಿ ತೋಟ ಮಾಡ್ಕೊಂಡಿದ್ದೀರಾ, ಇದ್ರ ಜೊತೆಗೆ ಯಾವುದೇ ಒಂದು ಅಪೇಕ್ಷೆ ಪಡೆದೇನೆ ತಾವು ಸ್ವಂತ ಖರ್ಚಿನಿಂದ ಎಲ್ಲಾನು ಮೂಲಭೂತ ಸೌಲಭ್ಯ ಸ್ವಲ್ಪ ಬೇಕು ಅದನ್ನ ಮಾಡ್ಕೊಂಡಿದ್ದೀರಾ. ಹೆಚ್ಚಿನ ಒಂದು ಸೌಲಭ್ಯಕ್ಕೋಸ್ಕರ ಈಗ ನಮ್ಮ ರೈತರ ಮಕ್ಕಳು ಸ್ಕೂಲಿಗೆ ಹೋಗೋದಾದ್ರೆ ಉತ್ತಮ ದಾರಿ ಬೇಕು. ಈಗ ನೀವು ಕೃಷಿ ಉತ್ಪನ್ನಗಳನ್ನ ಸಾಗಿಸಬೇಕಾದ್ರೆ ಯಾವುದೇ ಒಂದು ಋತುಮಾನದಲ್ಲಿ ತೊಂದರೆ ಆಗದೆ ಇರೋ ಹಾಗೆ ಉತ್ತಮ ಒಂದು ರಸ್ತೆ ಬೇಕು. ಈ ಕುರಿತು ಏನು ನೀವು ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತೆ ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಹೇಳ್ಬೇಕಾದ್ರೆ ಈ ನಮ್ದು ಈ ಕಡೆ ಎರಡು ಕಡೆಯಿಂದ ರೋಡ್ ಇದೆ. ಬಹಳಷ್ಟು ಜನಗಳೆಲ್ಲ ಓಡಾಡ್ತಾರೆ, ಜನಗಳು ಓಡಾಡ್ತಾರೋ ಅಂತ ನಾವು ರೋಡ್ ಮಾಡೋದ್ ಬಿಡಕ್ಕಾಗಲ್ಲ. ಈಗ ನಮಗೋಸ್ಕರವಾಗೂ ಬೇಕು, ಬೇರೆಯವರು ಓಡಾಡ್ಲಿ. ಆದ್ರೆ ಈಗ ಏನಾಗಿದೆ, ಒಂದು ಜನಪ್ರತಿನಿಧಿಗಳಿಗೆ ಮತ್ತೆ ಸರ್ಕಾರಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈಗ ಹೇಳ್ಬೇಕಾದ್ರೆ ಈ ನಮ್ದು ಈ ಕಡೆ ಎರಡು ಕಡೆಯಿಂದ ರೋಡ್ ಇದೆ. ಬಹಳಷ್ಟು ಜನಗಳೆಲ್ಲ ಓಡಾಡ್ತಾರೆ, ಜನಗಳು ಓಡಾಡ್ತಾರೋ ಅಂತ ನಾವು ರೋಡ್ ಮಾಡೋದ್ ಬಿಡಕ್ಕಾಗಲ್ಲ. ಈಗ ನಮಗೋಸ್ಕರವಾಗೂ ಬೇಕು, ಬೇರೆಯವರು ಓಡಾಡ್ಲಿ. ಆದ್ರೆ ಈಗ ಏನಾಗಿದೆ, ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ತೀವಿ, ಮಣ್ಣಿನ ಹಾಕಿ ಇದ್ ಮಾಡ್ಕೊಂಡು ಆ ತರ ಎಲ್ಲರಿಗೂ ಒಂದು ಆ ತರ ಒಳ್ಳೆ ಮನೋಭಾವನೆ ಬಂದ್ರೆ, ಈ ನಮ್ಮ ಗಾಂಧೀಜಿ ಅವ್ರು ಹೇಳ್ದಂಗೆ ಇದು ನಮ್ದು ರಾಮರಾಜ್ಯ ಆಗ್ತಿತ್ತು, ಆದ್ರೆ ಇದು ರಾಮರಾಜ್ಯ ಈಗ ಸರ್ಕಾರದವ್ರು ಬಂದೇ ರೋಡ್ಗಳನ್ನ ಮಾಡಿಕೊಡ್ಬೇಕು, ಒಂದ್ ಗುದ್ದು ಬಿದ್ರು ತೆಗಿಯಲ್ಲ, ಒಂದ್ ಕಲ್ಲಿದ್ರು ತೆಗಿಯಲ್ಲ, ಮಳೆಗಾಲದಲ್ಲಿ ನೀರು ಹರಿದೋಗಿ ದೊಡ್ಡ ಕೊರಕ್ಲೆ ಬಿದ್ದು ಹೋಗ್ತದೆ, ಅಂತಲ್ಲಿ ಸಮೇತ ಹೆಗಲ ಮೇಲೆ ಗುದ್ದಲಿ ಹಾಕಿ ಬಂದ್ರು ಆ ಮಾಡಲ್ಲ ಜನ. ಅದು ಆಗಬಾರ್ದು. ನಾವ್ ಯಾವ ತರ ನಮ್ ಯೋಚನೆಗಳಿದಾವೆ, ನಮ್ಮ ಯೋಚನೆಯಲ್ಲಿ 10 ಜನರಿಗೂ ಅನುಕೂಲ ಆಗ್ತದೆ. ನಾವ್ ಒಬ್ರು ಮಾಡಿ ಯಾರೋ ಪುಣ್ಯಾತ್ಮ ಏನೋ ಒಂದ್ ಸ್ವಲ್ಪ ನೋಡಪ್ಪ ರೋಡ್ ಮಾಡಿದಾನ ಅಂತ ಹೇಳುವ ಮನೋಭಾವನೆ ಅವ್ರಿಗೆ ಬಂದೇ ಬರ್ತದೆ, ಯಾರು ಕೆಟ್ಟವ ಅಂತ ಹೇಳಲ್ಲ. ಹಾಗಾಗಿ ನಾವೆಲ್ಲರೂ ಅಂತವಕ್ಕೆಲ್ಲ ಒಂದು ಸಹಕಾರ ಕೊಟ್ಟು ಮಾಡ್ಕೊಂಡ್ರೆ ನಮ್ ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ. ಈಗ ಗೌರ್ಮೆಂಟೇ ಬಂದು ರೋಡ್ ಮಾಡಬೇಕು, ಗೌರ್ಮೆಂಟ್ ಅಧಿಕಾರಿಗಳೇ PWDರೇ ಬಂದು ರೋಡ್ ಮಾಡಬೇಕು ಅಂತ ಇರಬಾರ್ದು. ಒಂದು 10 ಜನರ ಸಹಕಾರದೊಳಗೆ ಒಂದ್ ನೀರ್ ಹರಿದು ರೋಡ್ ಹಾಳಾಗ್ತಾ ಇದ್ದ ಅವ್ನು ಸಮ ಮಾಡ್ಕೊಂಡಂತ ಎಲ್ಲ ಬೇಕು. ನಾವು ಅಂತದಕ್ಕೆಲ್ಲ ಜನಗಳಿಗೆ ಹುರಿದುಂಬಿಸ್ತೀವಿ. ಮತ್ತೆ ಇಲ್ಲಿ ಒಂದು ದೇವಸ್ಥಾನಗಳನ್ನು ಸಮೇತ ಮಾಡ್ತಾ ಇದ್ದೇವೆ, ಹಳ್ಳಿ ಹಳ್ಳಿಗೆಲ್ಲ ಹೋಗ್ತಾ ಇದ್ದೇವೆ, ಹಳ್ಳಿಯಲ್ಲಿ ಸಹಕಾರ ಕೊಡ್ತಾ ಇದಾರೆ ಎಲ್ಲದು. ಒಂದು ದುರ್ಗಮ್ಮನ ಗುಡಿ ಅಂತ ಹೇಳಿ ಮಾಡ್ತಾ ಇದಾವೆ ಇಲ್ಲಿ, ಅದನ್ನ ಮೊನ್ನೆ ಒಂದು ಅಧ್ಯಕ್ಷರು ಅಂತ ಮಾಡಿದಾರೆ ನಮ್ಮಲ್ಲಿ. ಈಗ ಎಲ್ಲ ಹೋದಲ್ಲೆಲ್ಲ 15,000, 20,000, 25,000 ಗಟ್ಟಲೆ ದಿನ ಸಾಯಂಕಾಲ ವಸೂಲು ಆಗ್ತಾ ಇದೆ, ಮಾಡ್ತಾ ಇದ್ದೇವೆ ಒಳ್ಳೆ ತಂದಲ್ಲಿ. ಈಗ ತಮ್ಮ ಒಂದು ಅನುಭವದಲ್ಲಿ ಇಷ್ಟು ವರ್ಷ, ಒಂದು 40-50 ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ ಅಲ್ವಾ, ಈ ಒಂದು ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಒಂದು ಉಪಟಳ ಏನಾದ್ರು ತಮ್ಗೆ ಇದಾವೆ? ಕಾಡು ಪ್ರಾಣಿಗಳೆಲ್ಲ ಇದಾವೆ ಇಲ್ಲಿ. ಹುಲಿ ಪಲಿ ಎಲ್ಲ ಈಗಾಗಲೇ ಸದ್ಯ 15 ದಿನದಿಂದ ಎಲ್ಲ ಬಂದು ಇಲ್ಲಿ ಮೇಲೆಲ್ಲ ಉಳಿದೋಯ್ತು. ನಮ್ಗೇನು ಯಾವ್ದನ್ನೇ ಅದೇನು ತೊಂದರೆ ಕೊಡ್ಲಿಲ್ಲ. ಮತ್ತೆ ಈ ನಾಯಿ ಕಿರ್ಬ ಅಂತಾರೆ, ಅವಂತೂ ಜಾಸ್ತಿ ಇದಾವೆ ಇಲ್ಲಿ. ನಾಯಿಗಳನ್ನೇ ಎತ್ಕೊಂಡು ಹೋಗ್ಬಿಡ್ತಾವ ನಾಯಿಗಳನ್ನ. ಕಪ್ಪು ಪಟ್ಟಿ ಇರ್ತದೆ, ಕಿವಿ ಆಗ್ಲ ಇರ್ತದೆ ಅದು. ಈ ಸುಮಾರು ಹಾಗೂ ಈಗ ಎಲ್ಲ ಒಂದ್ ನಾಯಿಗೆ ಅಕ್ಕಪಕ್ಕ ಎಲ್ಲ ತಗೊಂಡು ಹೋಗಿದಾವೆ. ನಾವೊಂದ್ ಸ್ವಲ್ಪ ಬೆಳಕೆಲ್ಲ ಇಟ್ಟು ಬಿಡ್ತೀವಿ. ನಮ್ಮ ಒಂದ್ 2-3 ನಾಯಿ ಹೋಯ್ದಾವೆ. ಈ ನಮ್ದು ಒಂದ್ ನಾಯಿನ್ ಮಂದ್ ಅಟ್ಯಾಕ್ ಮಾಡ್ತೋ ಅದು ಹೆದರ್ಲಿಲ್ಲ, ಅದು ಅದ್ರ ಜೊತೆಗೆ ಹೋರಾಟ ಮಾಡಿ ಒಂದ್ 8 ದಿನ ಮನಗ್ತೋ ಆಮೇಲೆ ಹೇಳ್ತದ ಆತರ ಎಲ್ಲ ಇದ ಕಾಡ್ ಪ್ರಾಣಿ. ಈ ಕುರಿತು ಅರಣ್ಯ ಇಲಾಖೆಯವರು ಏನಾದ್ರೂ ಮುತುವರ್ಜಿ ವಹಿಸಿ ಇದ್ರ ಬಗ್ಗೆ ಸರಿಪಡಿಸತಕ್ಕಂಥದ್ದು ಅಥವಾ ಈ ಬಗ್ಗೆ ಏನಾದ್ರೂ ಅವರು ಕ್ರಮ ತಗೊಳ್ತಾ ಇದಾರೆ ಸರ್? ಮಾಡ್ತಾರೆ, ಇಲ್ಲಿ ನಮ್ಮ ಹರಿಷಿ ಭಾಗದಲ್ಲೆಲ್ಲ ಇದಾರೆ, ಇಲ್ಲಿ ಕಾಡ್ಕೊಂಡ್ಗಳು ಬರ್ತಾವೆ. ಇಲ್ಲಿ ನಮ್ಮ ಮನೆಯಲ್ಲೇ ಒಂದು ಒಂದು ಕಾಡ್ಕೊಂಡು ಇಲ್ಲೇ ಮೇಲ್ಗಡೆ 3 ದಿನ ಉಳಿತು, ಇಲ್ಲೇ ನೀರ್ ಕುಡಿತೈತಿ, ಇಲ್ಲೇ ಇರ್ತೈತಿ, ಇಲ್ಲೇ ಇರ್ತಿತ್ತು. ಅದು ಒಂಟಿ ಆಗ್ಬಿಟ್ಟಿತ್ತದು, ಅದು ತನ್ನ ಗುಂಪನ್ನು ತಪ್ಪಿಸ್ಕೊಂಡ್ಬಂದು ಇಲ್ಲೇ ಇತ್ತು. ಆಮೇಲೆ ಈ ನಾಯಿ ಕಿರ್ಬ ಅಂತ ಇದಾವೆ, ಆಮೇಲೆ ಅದೇ ಚಿರತೆಗಳು ಇದಾವೆ, ಅವು ಒಂದತ್ರ ನಿಲ್ಲಲ್ಲ ಸರ್. ಅವು ಈ ಅಡವೆ ಬಾಳ ಇರೋದ್ರಿಂದ ಹಂಗೆ ಹೋಗ್ಬಿಡ್ತಾವೆಲ್ಲ, ಒಂದೆರಡು ದಿನ ಒಂದ್ ಬದಿ ಉಳಿದ್ರೆ ಉಳ್ಕೊಂಡು ಹೋಗ್ಬಿಟ್ಟು. ಯಾಕಂದ್ರೆ ನಮ್ಮ ಈ ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಜನರಿಗೆ ಯಾವ್ದೇ ತೊಂದ್ರೆ, ಪ್ರಾಣಾಪಾಯ ಆ ತರದ ಯಾವ ತೊಂದ್ರೆ ಕೊಟ್ಟಿಲ್ಲ, ಎಲ್ಲ ಜನಗಳಿಗೆ ಕಾಣಿಸಿಂತಾವೆ, ಆತರ ಯಾವ್ದು ಒಂದು ಇದಿಲ್ಲ, ತೊಂದ್ರೆ ಕೊಟ್ಟಿಲ್ಲ. ಇದ್ರ ಜೊತೆಗೆ ಬೆಳೆಗಳಿಗೆ ಹಾನಿ ಮಾಡತಕ್ಕಂಥದ್ದು ಅವು ಹಂದಿ ಅಂತ ಇರ್ತಾವೆ, ಹಂದಿಗಳು ಅವನ್ನು ಸ್ವಲ್ಪ ಎಲ್ಲ ಹೀಗೆ ಆಗಿ ಈಗ ತೆಗೆದು ಬಿಡ್ತಾರಲ್ಲ. ಬೇರೆ ಬೇರೆ ಪ್ರಾಣಿಗಳು ಯಾವ್ದನ್ನು ಮುಟ್ಟಲ್ಲ. ಈ ಹಂದಿಗಳ ಆನೆಗಳು, ಆನೆಗಳಿಲ್ಲ. ಒಂದ್ ಟೈಮ್ ಬಂದಿದ್ದು, ಹೋದ್ ಸಾರಿ ಏನೋ ಬಂದಿದ್ವು ಅಂತ ಬಂದವ್ ನಿಲ್ಲಿಲ್ಲ, ಎಲ್ಲ ಹೊರಗಡೆ ಹೋದ್ವು. ಬಾಳೆ ಗಿಳಿ ಎಲ್ಲ ಲಾಸ್ ಮಾಡಿದ್ವಿ, ಕಬ್ಬು ಎಲ್ಲ ತಿಂದಿದ್ವು ಅಂತ ಅಲ್ಲಿಂದ ಹಂಗೆ ತಿನ್ಕೊಂಡು ಬೇರೆ ಊರ್ ಕಡೆ ಪಯಣ ಬೆಳೆಸ್ಬಿಡ್ತಾವ. ಯಾವ್ದು ಇಲ್ಲಿ ನಿತ್ತು ಇರಲ್ಲ. ಅಂದ್ರೆ ಈಗ ಮಾನವನು ತನ್ನ ಒಂದು ದುರಾಶೆಯಿಂದ ಎಲ್ಲವೂ ನಮ್ಗೆ ಬೇಕು ಅನ್ನೋ ಒಂದು ಹಠದಿಂದ ಅವನು ಕೃಷಿ ಮಾಡ್ತಕ್ಕಂತ ಒಂದು ಸಮಯದಲ್ಲಿ ಅದಕ್ಕೂ ಪ್ರಾಣಿಗಳಿಗೂ ಸ್ವಲ್ಪ ಬಿಡೋಣ ಅಂತ ಒಂದು ಮನೋಭಾವ ಇಲ್ಲದೆ ಇರೋದಕ್ಕೋಸ್ಕರ ಈ ತರದ್ದು ಒಂದು ಪ್ರಾಣಿಗಳು ಜಮೀನುಗಳಿಗೆ ಬರ್ತಕ್ಕಂತ ಒಂದು ಸಂದರ್ಭ ನಾವು ಕಾಣ್ತಾ ಇದೀವಿ. ಹೌದು, ಯಾಕಂದ್ರೆ ಒಂದು ದುರಾಶೆಯಿಂದ ಎಲ್ಲವೂ ನಮ್ಗೆ ಬೇಕು ಅನ್ನೋ ಒಂದು ಹಠದಿಂದ ಅವನು ಕೃಷಿ ಮಾಡ್ತಕ್ಕಂತ ಒಂದು ಸಮಯದಲ್ಲಿ ಅದಕ್ಕೂ ಪ್ರಾಣಿಗಳಿಗೂ ಸ್ವಲ್ಪ ಬಿಡೋಣ ಅಂತ ಒಂದು ಮನೋಭಾವ ಇಲ್ಲದೆ ಇರೋದಕ್ಕೋಸ್ಕರ ಈ ತರದ್ದು ಒಂದು ಪ್ರಾಣಿಗಳು ಜಮೀನುಗಳಿಗೆ ಬರ್ತಕ್ಕಂತ ಸಂದರ್ಭ ನಾವು ಕಾಣ್ತಾ ಇದೀವಿ. ಹೌದು, ಯಾಕಂದ್ರೆ ಅಂತ ಹೇಳ್ಬಹುದು. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ನಮಗೆ ರಬ್ಬರ್ ಗಿಬ್ಬರ್ ಎಲ್ಲ ಅದರಲ್ಲಿ 70% ಲಾಭನೆ. ಈಗ ಅಡಿಕೆಯಲ್ಲಿ 100,000 ರೂಪಾಯಿ ಅಡಿಕೆ ನಾವು ಮಾರಿದ್ರೆ, 1 ಕ್ವಿಂಟಲ್ ಅಡಿಕೆ ಹೇಳ್ತೀನಿ, 1 ಕ್ವಿಂಟಲ್ ಇವತ್ತೊಂದು 35,000 ರೂಪಾಯಿ ನಾವು ಮಾರಿದ್ರೆ ಅದರಲ್ಲಿ 15,000 ರೂಪಾಯಿ ಖರ್ಚಿಗೆ ಬೇಕು ಅವನಿಗೆ. ಆಳು ಕಾಳು ಕೂಲಿ ಮತ್ತೊಂದ್ ಮುಗ್ದೊಂದು ಅವ್ನು ನೀರ್ ಬಿಟ್ಟಿದ್ದು ತೆಗೆದಿದ್ದು ಅಂತ. ರಬ್ಬರ್ ನಲ್ಲಿ ಏನೂ ಇಲ್ಲ, ಅದ್ರಲ್ಲಿ ನಮ್ಗೆ ಒಂದು ಆಸಿಡ್ ಅಷ್ಟೇ. ನಾವು ಸ್ವಂತ ಮಾಡೋದ್ರಿಂದ ನಮ್ಗೆಲ್ಲದೂ ನಮ್ಗೆ ಉಳಿತಾಯ, ಅದ್ರ ವೇಸ್ಟ್ ಸಮೇತ ನಮ್ಗೆ ಒಳ್ಳೆ ರೇಟ್ ಸಿಗ್ತದೆ. ಸಿಮೆಂಟ್ ಪ್ರಾಡಕ್ಟ್ ಎಲ್ಲ ಮಾಡ್ಕೊಂತೀವಿ. ನಮ್ಮ ಮನೇನ ನಾನೇ ಕಟ್ಕೊಂಡಿದ್ದೀನಿ ಈ ಮನೇನ. ನಾವು ಒಬ್ಬ ಲೇಬರ್ಸ್ ತಗೊಂಡು ಒಬ್ಬ ಹೆಲ್ಪರ್ ಇಟ್ಕೊಂಡು ಈ ಮನೇನ ನಾನೇ, ಅದರಲ್ಲೆಲ್ಲ ಕಿಟಕಿಗಳು ಬಾಗಿಲು ಹೀಗೆ ಎಲ್ಲ ಇದು ಒಳ್ಳೆ ಇದರಲ್ಲೇ ನಾನು ಮಾಡ್ಕೊಂಡು ಹೋಗಿದ್ದೇನೆ. ನಮ್ಮ ಶಿವಮೊಗ್ಗ ಕೃಷಿ ಇಲಾಖೆಯಿಂದ ಬರ್ತಾರೆ, ನಮ್ಮ ಸೊರಬದಿಂದ ಬರ್ತಾರೆ, ನಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡವರು, ನಮ್ಮ ಅಭಿಪ್ರಾಯನೂ ಅವ್ರು ಕೇಳ್ತಾರೆ. ಒಳ್ಳೆ ವಿಶ್ವಾಸದಲ್ಲೇ ನಾವು ಗ್ರಾಮ ಸೇವಕರಾದಂಗೆ ಆಗಿದೆ ಈ ಭಾಗದ ರೈತರಿಗೆ ಅಂತ. ಈಗ ತಮ್ಮ ಒಂದು ಅನುಭವದಲ್ಲಿ ಹೇಳೋದಾದರೆ, ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿ ಇರ್ತಕ್ಕಂತ ಒಂದು ಮಾರುಕಟ್ಟೆ ವ್ಯವಸ್ಥೆ, ಮಧ್ಯವರ್ತಿಗಳ ಒಂದು ಕಾಟ ಇರಬಾರದು. ಜೊತೆಗೆ ಈಗ ಇಲ್ಲಿ ನಮ್ಗೆ ಈಗ ಸಪೋಸ್ ನೀವು ಇವತ್ತು ಕಟಾವು ಮಾಡಿರ್ತೀರಾ, ಏನೋ ಮಳೆನೋ ಆಕಸ್ಮಿಕವಾಗಿ ಮಳೆ ಹಿಡ್ಕೊಂತು ಅಥವಾ ಏನೋ ವಾತಾವರಣದ ಸ್ವಲ್ಪ ಏರುಪೇರಾದ್ರೆ ಅದನ್ನ ಸಂಗ್ರಹಿಸಿ ಇಡೋದಕ್ಕೋಸ್ಕರ ಒಂದು ಸ್ಟೋರೇಜ್, ನಾವೇನ್ ಹೇಳ್ತೀವಿ ಗೋಡೌನ್ ಸ್ಟೋರೇಜ್, ಕೋಲ್ಡ್ ಚೈನ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು, ಆತರದ್ದು ವ್ಯವಸ್ಥೆ ಏನಾದ್ರೂ ನಿಮ್ಗೆ ಬೇಕಂತ ಅನಿಸುತ್ತಾ ಸರ್? ಹೇಗೆ ಸರ್? ನಮಗೆ ಇಲ್ಲಿ ನಮ್ದು ಈಗೇನಾಗಿದೆ, ಪೈನಾಪಲ್ ಎಲ್ಲ ಮೊದ್ಲು ಮಾಡ್ತಾ ಇದ್ವಿ, ಅದನ್ನ ಸ್ವಲ್ಪ ಈ ಲೇಬರ್ಸ್ ಪ್ರಾಬ್ಲಮ್ ಅಂತ ತೆಗೆದು ಬಿಟ್ಟಿದ್ದೀವಿ. ಈಗ ಈ ಭಾಗದ ರೈತರಿಗೆ ಬೇಕು, ಒಂದು ಸ್ಟೋರೇಜ್ ಬೇಕು. ಆದ್ರೆ ಈ ಸೊಸೈಟಿ ಅವರು ಅದನ್ನ ನಿರ್ವಹಣೆ ಮಾಡ್ಬೇಕು, ಮಾಡಿದ್ರೆ ಒಂದು ಅನುಕೂಲ ಆಗ್ತದೆ. ಇಲ್ಲಿ ನಮ್ ಭಾಗದ ಸೊಸೈಟಿಗಳೆಲ್ಲ ಏನಿದಾರ, ಇವ್ರು ಮಾಡಿದ್ರೆ ಒಂದು ರೈತರಿಗೆಲ್ಲ ಅನುಕೂಲ ಆಗ್ತದೆ. ಈಗ ಇದೇ ಶಿರ್ಸಿ ಸಿದ್ದಾಪುರ ತಾಲೂಕ್ ಬದಿಗೆ ರೈತರು ಬೆಳೆದ ಭತ್ತ ಇರಬಹುದು, ಅವ್ರದೇ ಆದಂತ ಒಂದು ಗೋಡನ್ ಅಲ್ಲಿ ಇಡ್ತಾರೆ, ಕಾಲಕ್ಕೆ ರೇಟ್ ಬಂದಾಗ ಅವ್ರು ಮಾರ್ತಕ್ಕಂತ ಒಂದು ವ್ಯವಸ್ಥೆ ಸಮೇತ ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲ ಇದೆ. ಆದ್ರೆ ನಮ್ಮ ಸೊರಬ ತಾಲೂಕಿನಲ್ಲಿ ಆ ತರದ ಯಾವ್ದು ಒಂದು ಇದಿಲ್ಲ. ಆ ತರದವೆಲ್ಲ ಆಗ್ಬೇಕು ನಮ್ ಭಾಗದ ರೈತರಿಗೆ. ಏನಾಗುತ್ತೆ, ಮನೆಯಲ್ಲೇ ಭತ್ತ ಇಡೋದು, ಇಲಿ ಹಗಣ ತಿಂದು ಹೋಗೋದು, ಇದಾಗೋದು, ಅಡ್ಡ ದುಡ್ಡಿಗೆ ಭತ್ತಕ್ಕೆ ಬಂದ್ರೆ ಈ ಮಧ್ಯವರ್ತಿಗಳಿಗೆ ಅಡ್ಡ ದುಡ್ಡಿಗೆ ಕೊಡೋದು, ಇದೆಲ್ಲ ಆಗ್ತದೆ, ಅದೆಲ್ಲ ಆಗಬಾರ್ದು. ನಾ ಹೇಳದ ಅಂತವು ನಮ್ ಸೊರಬ ತಾಲೂಕಿನಲ್ಲಿ ಬಹಳಷ್ಟು ಬಹಳ ಕಡಿಮೆ. ದಕ್ಷಿಣ ಕನ್ನಡ ಮತ್ತು ಕಾರವಾರ ಜಿಲ್ಲಾ ಉತ್ತರ ಕನ್ನಡ ಅಲ್ಲಿ ಪ್ರತಿ ರೈತರಿಗೆ ಅನುಕೂಲ ಆಗ ತನ್ನ ಭತ್ತಾನ ಇಟ್ಕೊಂಡ ತನ್ನ ಸೊಸೈಟಿ ಸಾಲ ಕಟ್ಟಬೇಕಾಗಿತ್ತು, ಆ ಟೈಮ್ನಲ್ಲಿ ಬೇಕಾದ್ರೆ ಅವರೇ ದುಡ್ಡು ಕೊಡ್ತಾರೆ, ತಾನು ಒಂದು ಬೆಳೆ ಇಟ್ಕೊಂಡ್ರೆ ಆ ತರದೆಲ್ಲ ಸ್ಟೋರೇಜ್ ಎಲ್ಲ ಆ ಕಡೆ ಮಾಡಿದ್ದಾರೆ. ಕೆಲವು ಅನಾನಸ್ ಇದ್ ನೀಡ್ಲಿಕ್ಕೂ ಸ್ಟೋರೇಜ್ ಬನವಾಸಿ ಭಾಗ ಸಿರಿಸಿದ ಬದಿಯೆಲ್ಲ ಮಾಡಿದ್ದಾರೆ. ಹಣ್ಣುಗಳನ್ನ ಇಟ್ಟು ತಾನು ರೇಟ್ ಬಂದಾಗ ಸ್ವಲ್ಪ ತಿಂಗಳ ಎರಡು ತಿಂಗಳನ್ನ ಹಾಳಾಗದೆ ಇದ್ದಂಗೆ ಇಟ್ಕೊಂಡು ಅದನ್ನ ಹೊರಗಡೆಗೆಲ್ಲ ಮಾರ್ಲಿಕ್ಕೆಲ್ಲ ಅನುಕೂಲ ಆಗಂತದೆಲ್ಲ ಮಾಡ್ಯಾರ. ಆದ್ರೆ ನಮ್ಮ ಸೊರಬ ತಾಲೂಕಿನಲ್ಲಿ ಆ ತರದ್ದು ಏನಿಲ್ಲ. ಯಾಕಂದ್ರೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಒಳಗೆ ಅವ್ರು ಇವರು ಹಾಳಾಗ್ತತಿ ಅಂತೇಳಿ ಅಡ್ಡ ದುಡ್ಡಿ ಕೊಟ್ಟು ಕಳ್ಸಂತ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಉದ್ಭವ ಅದ ಆಗಬಾರ್ದು. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಆಶು ಹೋಗಿರ್ತಕ್ಕಂತ ಇವರು ಅದನ್ನೆಲ್ಲ ಒಂದು ರೈತರ ಬಗ್ಗೆ ಗಮನ ಹರಿಸಿ ಮಾಡ್ಬೇಕು ಈ ಭಾಗದಲ್ಲಿ ಇರೋರಿಗೆ. ಈಗೆಲ್ಲದನ್ನೂ ರೈತರು ಹೋಗಿ ತೋಟಗಾರಿಕೆ ಇಲಾಖೆ ಕೇಳಿ ಅವ್ರು ಕೊಡ್ತಾರೆ ಸಣ್ಣ ಸಣ್ಣದು. ಅದು ಹತ್ತತ್ತು ಜನ ಎಲ್ಲ ಸೇರ್ಬಿಟ್ಟು ಒಂದೇ ಸ್ಟೋರೇಜ್ ಒಂದ್ ಜಾಗದಲ್ಲಿ ಮಾಡಿದ್ರೆ ಹತ್ತಾರು ಜನರಿಗೆ ಅನುಕೂಲ ಆಗ್ತದೆ. ಅದೇ ನಮ್ಮ ಕೃಷಿ ಇಲಾಖೆಯವರು ಹೋದ್ ಸರಿ ಹತ್ತು ಸರ್ತಿ ಹೇಳಿದ್ರು ನೀವೊಂದು ಭಾಗದಲ್ಲಿ ಒಂದು ಇದ್ ಮಾಡ್ರಿ ಅಂತ. ಯಾರ್ಯಾರೋ ಈಗ ಏನಾಗುತ್ತೆ ನಾವೇನಾರು ಮುಂದೆ ಹೋಗಿ ಮಾಡಿದ್ರೆ ನಮ್ಮನ್ನೇ ಅತ್ಲ ತಳ್ಳಿ ಬಿಟ್ಟು ಅವರೇ ಹೋಗಿ ಕೂತ್ಕೋತಾರೆ. ಇನ್ ನಮ್ಮ ಸೊಸೈಟಿನೂ ಹಾಗೆ ರೀ. ಇಲ್ಲಿ ನಾವ್ ಇರೋ ಸೊಸೈಟಿ ತಂದವನೇ ನಾನು, ಇಲ್ಲಿ ಸೊಸೈಟಿ ತಂದವನೇ ನಾನು ಎ ಪಿ ಎಂ ಸಿ ಅವಾಗ ನಿಂತಾಗ. ಈಗ ನಮ್ಮನ್ನೇ ಅಲ್ಲಿಂದ ಹೊರಗೆ ನಾವಿಲ್ಲ. ಆದ್ರೆ ನಮ್ ಹೆಸರು ಹೇಳಲ್ಲ ಅವರು, ಬೇಡ ನಮ್ಗೆ ಹೇಳೋದು ಬೇಡ. ಸೊಸೈಟಿ ನಡ್ಸ್ಕೊಂಡು ಹೋದ್ರು ಸಾಕು, ಹತ್ತಾರು ಜನ ರೈತರಿಗೆ ಸಾಕು. ಈ ಸಣ್ಣ ರೈತರಿಗೆ ಅನುಕೂಲ ಆಗ್ಬೇಕು ಬೆಳೆ ಸಾಲ ಅದು ಇದು ಅಂತ. ಆತರ ಯಾವುದು ಆಗಿಲ್ಲ ಇಲ್ಲಿ. ಈಗ ತಮ್ಮ ಒಂದು ಕೃಷಿ ಅನುಭವದಲ್ಲಿ ಇಲ್ಲಿವರೆಗೆ ತಾವು ಯಾವುದೇ ಬೆಳೆ ಬಿಟ್ಟಿಲ್ಲ, ಯಾವುದು ಒಂದು ಏನು ನಾವೇ ಏನ್ ಹೇಳ್ತೀವಿ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಅನ್ನೋ ಹಾಗೆ ಎಲ್ಲಾ ಬೆಳೆನ ತಾವು ಪ್ರಯೋಗ ಮಾಡಿದೀರಾ, ಅದರಲ್ಲಿ ಯಶಸ್ಸು ಕಂಡಿದ್ದೀರಾ. ಮುಂದಿನ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಮುತ್ತು ಬೆಳಿಬೇಕು ಅನ್ನೋ ಯೋಚನೆ ನನಗಿತ್ತು. ಮುತ್ತು ಅಂದ್ರೆ ನಮ್ಗೆ ಈಗ ಬೆಂಗಳೂರಲ್ಲಿ ಕನಕರಾಜು ಅನ್ನೋರು ಇದ್ದಾರೆ ಕನಕಪುರದಲ್ಲಿ, ಅವರಿಂದ ಸ್ವಲ್ಪ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ನೀವು ಮುತ್ತು ಬೆಳಿತೇವೆ ಅಂದ್ರೆ ನಮ್ಮ ಬೊಟ್ಟಗಳ ಮತ್ತೆ ಈ ಕಡೆಗೆ ಹೊನ್ನಾವರದಿಂದ ನಾವು ಕಪ್ಪೆ ಚಿಪ್ಪುಗಳನ್ನು ತಂದ್ಬಿಟ್ಟು ಇಲ್ಲಿ ಮುತ್ತು ಬೆಳಿತೇವೆ ಅಂತ ಹೇಳಿದ್ರು ಅವರು, ಅಲ್ಲಿ ಅವರು ಕನಕಪುರದವರು. ನಮಗ್ ನೋಡಿದ್ರೆ ಇಲ್ಲೇ ಹತ್ರ, ನಾವು ಇಲ್ಲಿ ಯಾಕೆ ಬೆಳಿಬಾರದು ಅಂತ ಕೇಳಿದಾಗ ಅದನ್ನ ನೀವು ಬನ್ನಿ ಒಂದು ಹತ್ತು ಜನ ಬರ್ರಿ ಟ್ರೈನಿಂಗ್ ಕೊಡ್ತೀನಿ, ನಿಮಗಂತೂ ಅಲ್ಲಿ ಹತ್ರ ಅಲ್ಲ ಬೆಳಿಬಹುದು ಒಳ್ಳೆ ಉತ್ತಮವಾದ ರೇಟ್ ಇದೆ ಹೀಗೆ ಅಂತ ಹೇಳಿದ್ರು. ಆದ್ರೆ ನಮ್ ಭಾಗದ ರೈತರಿಗೆ ಬಹಳ ಜನ ಹೇಳಿದೆ, ಅವ್ರು ಯಾರು ಹೊರಡಲ್ಲ. ಆದ್ರೆ ಈಗೇನಾಗಿದೆ ನಮ್ಗೆ ಆಗಲೇ 73 ವರ್ಷ, ಒಬ್ಬರು ಕೆಇಬಿಯಲ್ಲಿದ್ದಾರೆ, ಒಬ್ರಿ ಜಮೀನೆಲ್ಲ ನೋಡ್ಕೊಂಡು ಹೋಗೋದು ಕಷ್ಟ. ಅದೊಂದು ಆಸೆ ಇತ್ತು ನನಗೆ ಮಾಡ್ಬೇಕು ಅಂತ. ಅದು ಬಗ್ಗೆ ಏನಾದ್ರೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಚಾರಣೆ ಮಾಡಿದೀರಾ, ಸಂಬಂಧಪಟ್ಟಿದ ಒಂದು ಇಲಾಖೆಯಲ್ಲಿ ಅಂದ್ರೆ ಮೀನುಗಾರಿಕೆ ಅಲಂಕಾರಿಕ ಮೀನುಗಾರಿಕೆ ಇಲಾಖೆಗೆ ಇದು ಸಂಬಂಧಪಡ್ತದೆ ಅಲ್ವಾ? ಇಲ್ಲ, ನಾನು ಅಲ್ಲಿ ವಿಚಾರ ಮಾಡಿಲ್ಲ. ಇನ್ ನಮ್ಮ ಕೆವಿಕೆಯಲ್ಲಿ ವಿಚಾರ ಮಾಡ್ಬೇಕು ಅಂದ್ಬಿಟ್ಟೆ. ಅದು ಮೀನು ಬಗ್ಗೆ ಪೂರ್ವ ತರಬೇತಿ ಕೂಡ ಕೊಡ್ತಾ ಇದಾರೆ. ಆ ತರಬೇತಿ ಕೊಟ್ಬಿಟ್ಟು ಅದನ್ನ ಯಾವ ರೀತಿಯಿಂದ ಮಾಡಬೇಕು, ತಾಂತ್ರಿಕ ಸಹಕಾರದೊಂದಿಗೆ ಮಾರುಕಟ್ಟೆಯ ಕೊನೆಯ ವ್ಯವಸ್ಥೆವರೆಗೂ ಕೂಡ ಅವರು ಜೊತೆಗಿರ್ತಾರೆ. ನೋಡ್ಬೇಕು ಸರ್, ಅದನ್ನ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ನಾನು ಹೋದ್ರು ಅದು ವಿಚಾರ ಮಾಡ್ಲಿಕ್ಕೆ ಆಗಿಲ್ಲ. ಅಲ್ಲಿ ಇದೊಂದೇ ತಲೆಯಲ್ಲಿ ಇತ್ತು. ಇಲ್ಲೇ ಹತ್ತಿರದಲ್ಲಿ ಏನಾದ್ರೆ ಖಂಡಿತವಾಗಿ ಒಂದ್ ಮಾಡುವ ಯೋಚನೆ ಮಾಡ್ತೇನೆ. ಹತ್ತಾರು ಜನ ರೈತರಿಗೆ ಅನುಕೂಲ ಆಗಂಗೆ ಒಂದು ಇದು ಮಾಡುವ ಯೋಚನೆ ಮಾಡ್ತೇನೆ, ಇಲ್ಲಿ ಹತ್ತಿರದಲ್ಲೇ ಸಿಕ್ಬಿಟ್ರೆ ನಮ್ಗೆ. ಒಳ್ಳೇದು ಈರಪ್ಪ ನಾಯ್ಕ ಅವರೇ, ತಾವು ಇದುವರೆಗೆ ತಮ್ಮ ಕೃಷಿಯ ಅನುಭವ ಜೊತೆಗೆ ಏನು ಇದು ಈ ಒಂದು ಪರಿಸರದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯ ಆಗ್ಬೇಕು ಸಾರ್ವಜನಿಕರಿಗೆ, ತನಗೋಸ್ಕರ ಅಲ್ದೇನೆ ಇದ್ರೂ ಕೂಡ ಸಾರ್ವಜನಿಕರಿಗೆ ಒಂದು ಹತ್ತಾರು ಜನಕ್ಕೆ ಅನುಕೂಲ ಆಗ್ಬೇಕು ಅನ್ನೋದು ಕೂಡ ತಮ್ಮ ಕೃಷಿಯ ಅನುಭವ ಸಾವಯವ ಕೃಷಿ ಅನುಭವ ಜೊತೆಗೆ ತಾವು ತಿಳಿಸ್ಕೊಟ್ಟಿದ್ರ. ಜೊತೆಗೆ ಮುಂದಿನ ಒಂದು ಯೋಜನೆಗಳು ಏನು ನಾನು ಮಾಡ್ಬೇಕು ಅಂತ ಹೇಳಿ ಕೂಡ ತಾವು ತಮ್ಮ ಒಂದು ಆಸೆಯನ್ನ ವ್ಯಕ್ತಪಡಿಸಿದೀರಾ. ತಮ್ಮ ಆಸೆಯೇ ನೆರವೇರಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಮ್ಮ ಒಂದು ಅನಿಸಿಕೆಗಳನ್ನ ಇದುವರೆಗೆ ಹಂಚಿಕೊಂಡಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆದು ನಿಮ್ಮ ತೋಟಕ್ಕೆ ಬಂದು ಇಲ್ಲಿ ವೀಕ್ಷಣೆ ಮಾಡಿ ತರಹೇವಾರು ಏನು ನೀವು ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಆ ಬೆಳೆಗಳನ್ನ ಅವರು ಕೂಡ ನೋಡಿ ಕಣ್ತುಂಬಿಕೊಂಡು ಅವರ ಒಂದು ಜಮೀನಿನಲ್ಲಿ ಪ್ರಯೋಗ ಮಾಡಿ ಅದು ಯಶಸ್ಸು ಆಗೋದಕ್ಕೋಸ್ಕರ ತಮ್ಮ ಒಂದು ದೂರವಾಣಿ ಸಂಖ್ಯೆ 94 48 73 53 ವಾಟ್ಸ್ಆಪ್ ನಂಬರ್ ಇದೆ ಇದು. ಆಮೇಲೆ ನಾವೊಂದು ಈಗ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಬಿಟ್ಟು ರೈತರಿಗೆ ವಾರದಲ್ಲಿ ಒಂದೊಂದು ರಬ್ಬರ್ ಇರ್ಬೋದು, ಪಾಮ್ ಇರ್ಬೋದು, ಇತರೆ ಬೆಳೆಗಳ ಬಗ್ಗೆ ಒಂದೊಂದು ಇದು ಮಾಡ್ಬೇಕು ಅಂತಕ್ಕಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ನಮ್ದೇ ಒಂದು ಯೂಟ್ಯೂಬ್ ನಲ್ಲಿ. ಅದನ್ನ ಮೊನ್ನೆಯಿಂದ ಯೋಚನೆ ಮಾಡಿದೆ. ಮತ್ತೆ ಇತರೆ ಬೆಳೆಗಳೆಲ್ಲ ಇದಾವಲ್ಲ ಅವನ್ನೆಲ್ಲ ರೈತರಿಗೆ ಹಂಚಿಕೊಳ್ಳೋದು, ಅವ್ರ ಅಭಿಪ್ರಾಯನು ನಾವು ಸ್ವಲ್ಪ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದು ನನ್ನ ಮುಂದಿನ ಒಂದು ಗುರಿ. ಧನ್ಯವಾದ ಸರ್. ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ ಜೊತೆಗೆ ಮುಂದಿನ ಯೋಜನೆಗಳ ಕುರಿತು ಸಂಕ್ಷಿಪ್ತ ಮತ್ತೆ ಸಂಪೂರ್ಣ ಒಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ನಮಸ್ಕಾರ ರೈತ ಬಾಂಧವರೇ ಹಾಗೂ ಕೇಳುಗರೇ.